ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಅತ್ಯಂತ ಭಾರಿ ಅಂದರೆ 20 ಸೆಂಟಿಮೀಟರ್ಗಿಂತ ಹೆಚ್ಚಿನ ಮಳೆಯನ್ನು ನಾವು ನಿರೀಕ್ಷಿಸಬಹುದು ಕೆಲವೊಂದು ಸ್ಥಳಗಳಲ್ಲಿ. ನಾಳೆ ಇವತ್ತು ಈ ಮಲೆನಾಡು ಜಿಲ್ಲೆಗಳಲ್ಲಿ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಇವತ್ತು ಭಾರಿಯಿಂದ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಇವತ್ತು ನಾವು ಆರೆಂಜ್ ಅಲರ್ಟನ್ನು ಕೊಟ್ಟಿವಿ. ನಾಳೆ ಕೆಲವೊಂದು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಕೊಟ್ಟಿವಿ. ಈ ರೀತಿ ಒಂದು 5 ದಿವಸ ತನ ಈ ಮಲೆನಾಡಿನ ಜಿಲ್ಲೆಗಳಿಗೂ ಮತ್ತು ಕರಾವಳಿ ಜಿಲ್ಲೆಗಳಿಗೂ ಮತ್ತು ಬೆಳಗಾವಿ, ಧಾರವಾಡ, ಹಾವೇರಿ, ಗದಗು, ಬಾಗಲಕೋಟೆ, ಕೊಪ್ಪಳ ಮತ್ತು ಹಾಸನ, ಚಾಮರಾಜನಗರ ಜಿಲ್ಲೆಗಳಿಗೆ ಮುಂದಿನ 7 ದಿನಗಳವರೆಗೆ ಯೆಲ್ಲೋ ಅಲರ್ಟನ್ನು ನಾವು ಕೊಟ್ಟಿದ್ದೀವಿ. ರೈತರು ಇದರ ಬಗ್ಗೆ ಗಮನಿಸಬೇಕು ಈ ಭಾರಿ ಮಳೆ ಆಗುವುದನ್ನು. ಅಂದ್ರೆ ಇವರು ಹೊಲ ಮನೆ ಅಥವಾ ಬಿತ್ತನೆ ಮಾಡಿಕೊಂಡ್ರೆ ಅಲ್ಲಿ ಜಾಗ್ರತೆ ವಹಿಸಬೇಕಾಗುತ್ತೆ. ಈ ವಾರದಲ್ಲಿ ಬಿತ್ತನೆ ಮಾಡಲಿಕ್ಕೆ ಆಗಲ್ಲ, ಕೃಷಿ ಚಟುವಟಿಕೆಗಳನ್ನು ಅಷ್ಟು ಮಾಡಲಿಕ್ಕೆ ಆಗಲ್ಲ ಈ ಮಳೆ ಜಾಸ್ತಿ ಇರೋದ್ರಿಂದ. ಎಲ್ಲೆಲ್ಲಿ ಅವರವರು ಕೃಷಿ ಭೂಮಿಯಲ್ಲಿ ಅತಿ ನೀರು ಹೆಚ್ಚಿ ನಿಂತರ ಅದನ್ನು ಹರಿದು ಬಿಡೋದು ಒಳ್ಳೆಯದು. ಬೆಳೆಗಳು ಅಲ್ಲಿ ಭಾಳ ನೀರು ನಿಂತಂದ್ರೆ ಕೊಳಿಬಹುದು, ಮತ್ತು ಅವರು ಹೊಂಡಗಳಲ್ಲಿ ನೀರು ಹಾಯಿಸಿ ಅದನ್ನು ನೀರನ್ನು ಸಂಗ್ರಹಿಸುವ ಕೆಲಸವನ್ನು ಅವರು ಮಾಡ್ಕೋಬೇಕು. ಅಂದ್ರೆ ಈಗ ಯಥೇಚ್ಛ ಮಳೆ ಬಂದ ಸಂದರ್ಭದಲ್ಲಿ ರೈತರು ಅಥವಾ ಸಾರ್ವಜನಿಕರು ಅಲ್ಲಿರುವ ಜಮೀನಲ್ಲಿ ತೆಗ್ಗು ತೆಗಿಬೇಕು ಅಥವಾ ಗುಂಡಿಗಳನ್ನು ಮಾಡಿ ನೀರನ್ನು ಶೇಖರಣೆ ಮಾಡಿ ಇಟ್ಕೊಳ್ಳಕ್ಕೆ ಒಂದು ಒಳ್ಳೆಯ ಅವಕಾಶ ಮುಂದೆ. ಯಾಕಂದ್ರೆ 20ನೇ ತಾರೀಕಿನಿಂದ ಮಳೆ ಪ್ರಮಾಣ ಕರ್ನಾಟಕ ರಾಜ್ಯದಿಂದ ಕಡಿಮೆ ಆಗುತ್ತೆ. 20ರಿಂದ July 2-3 ತನ ಮಳೆ ಸಾಮಾನ್ಯ ಮಟ್ಟಕ್ಕಿಂತ ಕಡಿಮೆ ಆಗುತ್ತೆ. ಇದೇ ವಾರದಲ್ಲಿ ಜಾಸ್ತಿ ಮಳೆ ಬರೋದು, ನೀರು ಹಿಡಿದಿಟ್ಕೊಳ್ಳೋದು ಇದನ್ನ ಸದುಪಯೋಗ ಮಾಡಿಕೊಳ್ಳೋದು ಬಹಳ ಒಳ್ಳೇದು. ಈಗ ಮನೆಗೆ ಮಳೆನೇ ಬರಲ್ಲ ಅಂತ ಹೇಳಿ, ಮಳೆನೇ ಇಲ್ಲ, ನೀರೇ ಇಲ್ಲ ಅಂತ ಕೊರಗು ತಪ್ಪಿಸ್ಕೊಳಕ್ ಇದೊಂದು ಒಳ್ಳೆ ಅವಕಾಶ. ಒಳ್ಳೆ ಅವಕಾಶ, ಯಾಕಂದ್ರ ಮೇ ಕೊನೆ ವಾರದಲ್ಲಿ ಸಾಕಷ್ಟು ಮಳೆ ಆಯ್ತು, ಮುಂದೆ ಜೂನ್ ಮೊದಲನೇ ವಾರದಲ್ಲಿ ಏನು ಮಳೆನೇ ಇಲ್ಲ ನಮಗೆ. ಎಷ್ಟೋ ಜನ ಮಳೆ ಯಾವಾಗ ಆಗುತ್ತಾ ಅಂತ ಕೇಳ್ತಿರ್ತಾರ. ಹೌದು, ಆ ಸಂದರ್ಭದಲ್ಲಿ ನಾವು ಈ ಮಳೆ ಬರೋದನ್ನು ನಾವು ಏನು ಒಂದು ಮುನ್ಸೂಚನೆ ಕೊಡ್ತೀವಲ್ಲ ಅದನ್ನು ಉಪಯೋಗ ಮಾಡ್ಕೋಬೇಕು ನಮ್ಮ ರೈತ ಬಾಂಧವರು. ರೈತರ ಸಾರ್ವಜನಿಕರು ಕೂಡ ಮೂಲ ಪ್ರತಿಯೊಂದಕ್ಕೂ ಬೇಕಲ್ಲ. ಜೀವಿಗಳಿಗಷ್ಟೇ ಅಲ್ಲ, ಏನು ಸಸ್ಯ ಸಂಕುಲಕ್ಕೂ ಕೂಡ ಇದು ಬೇಕು. ಕರೆಕ್ಟ್, ಜಲ ಅನ್ನೋದು ಎಲ್ಲಾ ಜೀವಿಗಳಿಗೆ ಬೇಕು. ಇದು ಜೀವದ ಮೂಲಾಧಾರ. ನೀರಿಲ್ಲದ ನಾವು ಜೀವಿಸಕ್ಕಾಗಲ್ಲ, ಸಸ್ಯ ಮತ್ತು ಪ್ರಾಣಿಗಳು ಮತ್ತು ವಾತಾವರಣ ಕೂಡ. ಅದು ತರನೇ ಬೇರೆ ಇರ್ತದೆ, ತರನೇ ಬೇರೆ ಇರ್ತದೆ. ಬೇಸಿಗೆ ಅಂದ್ರೆ ಅದು ಬಿಸಿಯಾದ ವಾತಾವರಣ, ಇದು ಹಾಗಲ್ಲ, ತೇವಾಂಶ ಇರ್ತದೆ. ತೇವಾಂಶ ಕಾಪಾಡಿಕೊಳ್ಳಕ್ಕೂ ನೀವು ಮತ್ತೆ ಮುಂದಾಲೋಚನೆ ಮಾಡಿ ಹಿಡಿದಿಟ್ಕೋಬೇಕು. ಕಾರಣ ಹಿಂದಿನ ಕಾಲದಲ್ಲಿ ಎಲ್ಲಾ ಹೊಲಗಳಲ್ಲಿ ತೆಗ್ಗು ತೋಡಿ ಅದನ್ನ ನೀರು ಸಂಗ್ರಹಿಸಿಕೊಳ್ಳುವಂತ ಇತ್ತು, ಮತ್ತು ಕೆರೆ ಬಾವಿಗಳು ಬಹಳ ಜಾಸ್ತಿ ಇದ್ವು ಹಿಂದಿನ ಕಾಲದಲ್ಲಿ, ಅಲ್ಲಿ ನೀರು ಸಂಗ್ರಹ ಆಗ್ತಿತ್ತು. ಇತ್ತಿತ್ತಲಾಗಿ ಕೆರೆ ಬಾವಿಗಳು ಬಹಳ ಕಡಿಮೆ ಆಗಿಬಿಟ್ಟವು, ಬರೇ ಬೋರ್ವೆಲ್ಸ್ ಬಂದವು. ಬೋರ್ವೆಲ್ನಿಂದ ಬರೇ ನಾವು ನೀರು ಹೊರಗೆ ತೆಗಿಬಹುದು ಹೊರತು ನೀರು ಒಳಗೆ ಹೋಗಕ್ಕೆ ಅವಕಾಶ ಇರಲ್ಲ. ಅಲ್ಲಿ ಬಾವಿಗಳು ಇದ್ರ ಅಥವಾ ಕೆರೆಗಳಿದ್ರ ನೀರು ಅಲ್ಲಿ ಹೋಗಿ ಸಂಗ್ರಹ ಆಗಲಿಕ್ಕೆ ಅವಕಾಶ ಸಿಗ್ತದೆ. ಹೆಚ್ಚೆಚ್ಚು ಕೆರೆಗಳನ್ನು ಹೂಳು ತೆಗೆದು ಅಭಿವೃದ್ಧಿ ಈಗಾದರೂ ಮಾಡಬಹುದು. ಅಂದ್ರೆ ಇದು ನಮ್ ಕೈಲಿ ಆಗಲ್ಲ ಅಂತ ನಾವು ಕೈ ಕಟ್ಟು ಕೂತ್ಕೊಂಡ್ರೆ ಮತ್ತೆ ನಮಗೆ ಮುಂದೆ. ಹೌದು, ಅವ್ರವ್ರು ಸಣ್ಣ ಸಣ್ಣ ರೈತರು, ಸ್ವಲ್ಪ ತೆಗ್ಗು ತೆಗೆದು ಅದನ್ನ ನೀರು ಸಂಗ್ರಹಿಸುವ ಒಂದು ಕೆಲಸ ಮುಂದುವರಿಸ. ಒಂದು ಎಕರೆ, ಅರ್ಧ ಎಕರೆ ಜಾಗದಲ್ಲೂ ಕೂಡ ಪಾಂಡನ್ ಮಾಡ್ಕೋಬಹುದು. ಮಾಡ್ಕೋಬಹುದು, ಸಣ್ಣ ಸಣ್ಣ ತೆಗ್ಗು ತೋಡ್ಕೊಂಡು ಇದನ್ನ ಮಾಡ್ಕೋ. ಈಗ ಒಂದು ಗುಂಟೆ ಅಷ್ಟು ಇದ ಆಳದಲ್ಲಿ, ಇದು ಅಷ್ಟೇ ಅಗಲ ಜಾಗದಲ್ಲಿ, ಅಟ್ಲೀಸ್ಟ್ 5 ಫೂಟ್ ಉದ್ದ ಅಗಲ ಮಾಡಿದ್ರು ಎಷ್ಟು ಇದಾಗ, 10 ಫೂಟ್ ಉದ್ದ ಮಾಡಿದ್ರೆ ಇನ್ನು ಬಹಳ ಒಳ್ಳೇದಾಯ್ತು, ಅದು ಜಾಸ್ತಿ ನೀರು ಶೇಖರಣೆ ಆಗುತ್ತೆ. ಹೌದು. ಎಂತ ಒಂದು ಅವಕಾಶ ಇದೆಯಲ್ಲ ಈಗ, ತೆಗ್ಗು ತೆಗಿಲಿಕ್ಕೂ ಕೂಡ ಇವತ್ತು ಸುಧಾರಿತ ತಂತ್ರಜ್ಞಾನ ಬಂದಿದೆ. ಹೌದು, ಏನು ಅದು ಕೂಡ ದೊಡ್ಡದಲ್ಲ. ಹೌದು, ದೊಡ್ಡದೇನಲ್ಲ, ತೆಗ್ಗು ಒಂದೊಂದು ದಿವಸ ಒಂದೇ. ಹೌದು, ತಂತ್ರಜ್ಞಾನ ಒಂದು ಸೈನ್ಸ್ ನಾವು ಉಪಯೋಗ ಮಾಡಿಕೊಂಡು ನಮ್ಮ ಅಭಿವೃದ್ಧಿ ಕಡೆ ನಾವು ಹೋಗ್ಬೇಕು. ಅದೇ ಈಗ ನೀವು ಹೇಳ್ದಂಗೆ, ಈಗ ಒಂದು 20 ದಿನ ಇಷ್ಟು ಸುದೀರ್ಘ ಅವಧಿಗೆ ಮಳೆ ಬೀಳ್ತದ ಅಂತ ನಾವು ನಿರೀಕ್ಷೆ ಮಾಡಿಕೊಂಡಾಗ ಇದು ನಾವೊಂದು 2-3 ದಿನದಲ್ಲಿ ಇದೊಂದು ಗುಂಡಿ ತೆಗೆದಿಟ್ಕೊಳ್ಬಹುದಲ್ಲ ರೈತರು. ಮುಂಬರೋ ದಿನಗಳಲ್ಲಿ ನಿಮ್ಗೆ ಒಳ್ಳೇದಾಗುತ್ತೆ, ನಿಮ್ಮ ಹೊಲಕ್ಕೆ ನೀವು ನೀರನ್ನು ಪೂರೈಕೆ ಮಾಡಬಹುದು. ಆ ಹೊಲದಾಗ ಎಲ್ಲಿ ನೀರು ಹೆಚ್ಚಿಗೆ ಹರಿದು ಅಲ್ಲೇ ನಿಂದಿರತನದು ಅಲ್ಲಿ ತೆಗ್ದು ತೋಡ್ಬೇಕು. ಹೌದು, ನೀರ್ ಎಲ್ಲಿ ಹರಿದು ಬರ್ತದೋ ಅಥವಾ ನಿಮ್ಗೆ ಅನುಕೂಲ ಆದಲ್ಲಿ ಮಾಡ್ಕೋಬಹುದಲ್ಲ, ಯಾರ ಖಾಲಿ ಜಾಗ ಇದ್ದಲ್ಲಿ ಅಥವಾ ಏನು ಉಪಯೋಗ ಇಲ್ಲದ ಒಂದು ಭೂಮಿ, ಅಲ್ಲೇ ನಿಮ್ ಹೊಲದ ಪಕ್ಕದಲ್ಲಿ ಬೆಳೆ ಬೆಳೆಯೋದಿಲ್ಲ ಅಂತ ಜಾಗದಲ್ಲಿ ತಕ್ಕೊಂಡ್ರೆ ಈ ಕಡೆ ಕೆರೆನೂ ಆಯ್ತು ಮತ್ತೆ ಒಳ್ಳೆ ಜಾಗ ಅದು ನಿರುಪಯುಕ್ತ ಆಗದೆ ಇದ್ದಂಗೂ ಆಯ್ತು. ಮತ್ತೆ ಪಾಟೀಲ್ರೆ, ಈಗ ಇದರಿಂದ ಮತ್ತೆ ಯಾವುದು ನಾವು ನಿರೀಕ್ಷೆ ಮಾಡಬಹುದು? ಈ ಮಳೆ ಈಗ 20 ದಿನದಲ್ಲೇ ತಾವು ಇನ್ನೂ 20 ದಿನ ಮಳೆ ದೊಡ್ಡ ಪ್ರಮಾಣದಲ್ಲಿ ಬರ್ತದೆ ಅಂತ, ಮುಂದಿನ 10 ದಿನಗಳಲ್ಲಿ ಅತಿ ದೊಡ್ಡ ಪ್ರಮಾಣದ ಮಳೆ ಬರ್ತೈತಿ. ಇದರಲ್ಲಿಂದ ಪ್ರವಾಹ ಆಗಬಹುದು, ಇದರಲ್ಲಿಂದ ಗುಡುಗು ಮಿಂಚು ಸಮೇತ ಮಳೆ ಆಗುವ ಸಾಧ್ಯತೆಗಳಾದವು. ಇದರಲ್ಲಿಂದ ಹಳ್ಳ ಕೊಳ್ಳ ನದಿಗಳು ತುಂಬು ಹರಿಯುವ ಸಾಧ್ಯತೆ ಐತಿ. ಮತ್ತು ಹಳ್ಳ ಕೊಳ್ಳ ಇವೆಲ್ಲ ತುಂಬು ಹರಿಯ ಮುಂದ ಸಾಧ್ಯ ಆದ ಮಟ್ಟಿಗೆ ಊರಿಂದ ಊರಿಗೆ ಹೋಗೋದನ್ನು ತಪ್ಪಿಸಬೇಕು. ಅಂದ್ರೆ ಪ್ರಯಾಣ, ನೀವು ಪ್ರಯಾಣವನ್ನು ಆದಷ್ಟು ಮಟ್ಟಿಗೆ ಬೇಡ ಬೇಡ. ಬೇಡ ಬೇಡ ಅನ್ಸತ್ರಿ. ಅಂದ್ರೆ ಈಗ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗ್ಬಹುದು, ಅನಾಹುತಗಳು ಕುಸಿತ ಆಗ್ಬಹುದು, ಭೂಕುಸಿತನೂ ಆಗ್ಬಹುದು. ಮತ್ತೆ ನೀರು ಕಟ್ಟೆ ಎಲ್ಲ ಒಡಿಬಹುದು, ಒಡಿಬಹುದು. ಕೆಲವೊಂದು ಮನೆಗಳು ಹಳೆಯದಾಗಿ ಅವು ಹಳೇದಾಗಿತ್ತಂದ್ರೆ ಸಹ ಅದ್ರ ಬಗ್ಗೆ ಕೇರ್ಫುಲ್ ಆಗಿರ್ಬೇಕು. ಯಾವ ಕಲ್ಗಿಲ್ ಸರದ್ರ ಎಲ್ಲ ಮನೆನ ಬಿದ್ದು ಹೋಗುತ್ತ, ಮನೆಗಳು ಕೂಡ ಬಹಳ ಬೀಳ್ತಾವು. ಅದೇ ಮನೆಗಳು ಬೆಟ್ಟದ ಪಕ್ಕದಾಗ ಕಟ್ಟಿರ್ತಾರ, ಅಲ್ಲೆಲ್ಲ ಕೆಲವೊಮ್ಮೆ ತೇವಾಂಶದಿಂದ ಭೂ ಕುಸಿತ ಆಗಿ ಮಣ್ಣಿಂದ ಮಾಡಿರ್ತಾರೆ. ಹೌದ್ರಿ, ತೇವಾಂಶ ಜಾಸ್ತಿ ಆಗಿ ಅದು ಕುಸಿದು ಬೀಳೋ ಸಾಧ್ಯತೆ ಇರುತ್ತೆ. ಹೌದ್ರಿ, ಮೇಲ್ಚಾವಣಿಗಳನ್ನು ಕೂಡ ಈಗ ಸೂಕ್ಷ್ಮವಾಗಿ ಇಟ್ಕೋಬೇಕು ಅಂತೀರಿ ಕೆಲವೊಂದು ಮನೆಗಳದ? ಹೌದ್ರಿ, ಯಾಕಂದ್ರೆ ಮೇಲ್ಚಾವಣಿ ಸ್ವಲ್ಪ ಅದು ಕೂಡ ಒದ್ದೆ ಆಗದಿದ್ದಂಗೆ ನೀರು ಬಸಿದು ಹೋಗಂಗ್ ಮಾಡ್ಕೊಳ್ರಿ ಅಂತೀರಿ? ಕರೆಕ್ಟ್, ಹೌದ್ರಿ. ಯಾಕಂದ್ರೆ ಈಗ ಸೂಕ್ಷ್ಮ ಅಲ್ಲ, ಈಗ ನೀರು ಮೇಲೆ ಶೇಖರಣೆ ಆಗಿದ್ರೆ ಮೇಲ್ಚಾವಣಿ ಮೇಲೆ, ಮತ್ತೆ ಅದು ನಾವು ಮಲಗಿದಾಗ ಅಥವಾ ಏನು ಸುಮ್ಮನೆ ಕುಂತ್ಕೊಂಡಾಗ ಅದು ಭಾರದಿಂದ ಅದು ಕೆಳಗೆ ಬೀಳ್ಬಹುದು. ಬೀಳ್ಬಹುದು ನೀರು, ನೀರು ವಜ್ಜಿಗ ನೀರ್ ಬಿದ್ದುಗಳನ್ನ ಅದರದು ಭಾರ ಹೆಚ್ಚಿಗೆ ಆಗತ್ತ, ಅದು ಮೇಲ್ಛಾವಣಿಗಳು ಒಮ್ಮೆ ಕುಸಿತವಾಗುವ ಸಾಧ್ಯತೆಗಳಾದವು. ಈಗ ಮಲೆನಾಡು ಪ್ರದೇಶ ಅಥವಾ ಈಗ ಉತ್ತರ ಒಳನಾಡು ಪ್ರದೇಶ ಇಲ್ಲಿ ಕೂಡ ಜಾಸ್ತಿ ಮಳೆ ಆಗ ಸಾಧ್ಯತೆ ಇದೆ ಅಂತ? ಸಾಧ್ಯತೆ ಐತ್ರಿ, ಸಾಧ್ಯತೆ ಐತಿ. ಈಗ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಐತಿ. ಈ ಜಿಲ್ಲೆಗಳಿಗೆ ನಾವು ಮುಂದಿನ ಒಂದು ಒಂದು ವಾರದವರೆಗೆ ಆರೆಂಜ್ ಅಲರ್ಟ್ ಅನ್ನು ಕೊಟ್ಟಿದೀವಿ. ಮತ್ತೆ ಆರೆಂಜ್ ಅಲರ್ಟ್ ಅಂದ್ರೆ ಆರೆಂಜ್ ಅಲರ್ಟ್ ಅಂದ್ರ 12 ಸೆಂಟಿಮೀಟರ್ಲಿಂದ 19 ಸೆಂಟಿಮೀಟರ್ ತನ ಮಳೆ ಆಗದು, ದೊಡ್ಡ ಪ್ರಮಾಣದ ಮಳೆ. ಅದಲ್ಲದೆ ನಾಳೆ ಐತಲ್ಲ, ಕೆಲವೊಂದು ಜಿಲ್ಲೆಗಳಿಗೆ ನಾಳೆಯಿಂದ ಕೆಲವೊಂದು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಕೂಡ ಕೊಟ್ಟಿದೀವಿ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳು. ಈ ಜಿಲ್ಲೆಗಳು ಏನದಾವಲ್ಲ, ಅತಿ ಮಳೆಯನ್ನು ಆಗುವಂತ ಜಿಲ್ಲೆಗಳು ಇವು ಮುಖ್ಯವಾಗಿ. ಇಲ್ಲೆಲ್ಲ ಕೆಲವೊಂದು ಆಗೊಂಬೆಯಲ್ಲಿ 760 ಸೆಂಟಿಮೀಟರ್ ಮಳೆ ಆಗತ್ತೆ. 76 ಸೆಂಟಿಮೀಟರ್ ಮಳೆ. ದಕ್ಷಿಣ ಭಾರತದ ಚಿರಾಪುರ 76 ಸೆಂಟಿಮೀಟರ್ ಮಳೆ ಒಂದೇ ದಿನ. ಹೌದು, ಭಾಗಮಂಡಲ ಕೆಲವೊಂದು ಜಿಲ್ಲೆಗಳಲ್ಲಿ ಅತೀ ಮಳೆ ಆಗತ್ತಲ್ಲ, ಒಮ್ಮೆ 1000 ಸೆಂಟಿಮೀಟರ್ ತನ ಮಳೆ ಆದ ಸಂದರ್ಭಗಳು ಅದಾವ ಒಂದೊಂದು ವರ್ಷದಾಗ. ಹೇಳ್ಬೇಕಂದ್ರೆ ಸೂಕ್ಷ್ಮವಾದ ಒಂದು ಈ ಸಮಯದಲ್ಲಿ ರೈತ ಬಾಂಧವರು ತುಂಬಾ ಕಾಳಜಿ ವಹಿಸ್ಬೇಕಂತೀರಿ? ರೈತ ಬಾಂಧವರು, ಸಾರ್ವಜನಿಕರು, ಆಯಾ ವೃತ್ತಿಗಳ ಅನುಗುಣವಾಗಿ ಅವರು ಯಾವ ರೀತಿಯ ಕಾಳಜಿ ತಗೋಬೇಕು ಅವರು ತಗೊಳ್ಳೇಬೇಕಾಗುತ್ತೆ. ಹೇಳ್ಬೇಕಂದ್ರೆ ಇದು ಸೂಕ್ಷ್ಮವಾದ ವಾತಾವರಣ ತಾವು ನಿರ್ಮಾಣ ಆಗ್ತದೆ, ಯಥೇಚ್ಛವಾಗಿ ಮಳೆ ಬೀಳ್ತದೆ. ಡಾಕ್ಟರ್ ಸಿ ಎಲ್ ಪಾಟೀಲ್ ಸರ್ ಅವರೇ, ಈಗ ನಾವು ಎಷ್ಟು ಎಚ್ಚರಿಕೆ ತಗೊಂಡ್ರು ನಾವು ಸಾಕಾಗಲ್ಲ. ಈಗ ನಾವು ಸಿಟಿಯಲ್ಲಿ ಇರ್ತೇವೆ ಅಥವಾ ಹಳ್ಳಿಯಲ್ಲಿ ಇರ್ತೇವೆ, ಹಳ್ಳಿಯಲ್ಲಿ ಸ್ಕೂಲಿಗೆ ಹೋಗೋ ಮಕ್ಕಳೇ ಇರ್ಬೋದು, ಈ ಒಂದು ಜಾಸ್ತಿ ಮಳೆ ಬೀಳ್ತದೆ ಅನ್ನುವ ಸಂದರ್ಭದಲ್ಲಿ ಅಲ್ಲಿನ ಪಾಲಕರು ಕೂಡ ತುಂಬಾ ಕಾಳಜಿ ವಹಿಸಬೇಕಾಗ್ತದೆ ಅಂತ ನಾವು ಹೇಳ್ಬೋದಲ್ಲ. ಅದೇ ತರ ಈಗ ನಗರ ಪ್ರದೇಶದಲ್ಲಿ ದೊಡ್ಡ ಮಳೆ ಬಂದ್ಬಿಡ್ತದೆ, ರೋಡಲ್ಲಿ ನೀರು ನಿಂತ್ಬಿಡ್ತದೆ, ಆ ಸಂದರ್ಭದಲ್ಲಿ ಈಗ ಉತ್ಸಾಹಿ ಯುವಕರು ಯುವತಿಯರು ಮೋಟರ್ ಸೈಕಲ್ ಅನ್ನು ಅಥವಾ ಕಾರನ್ನು ಚಾಲನೆ ಮಾಡ್ಕೊಂಡು ಮುಂದೆ ಹೋಗೇ ಬಿಡ್ತಾರೆ. ಇದು ಕೂಡ ತುಂಬಾ ಒಂಥರ ಉತ್ಸಾಹ, ಇದು ಒಳ್ಳೇದಲ್ಲಲ್ಲ? ಒಳ್ಳೇದಲ್ಲ. ನಾನು ಶಾಲೆಯ ಮಕ್ಕಳ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹೇಳ್ಬೇಕಂತೀನಿ. ಎಷ್ಟೋ ಶಾಲೆಗಳು ದೂರ ಇರ್ತಾವು, ಕೆಲವೊಂದು ಮಕ್ಕಳು ಗುಡ್ಡಗಾಡು ಪ್ರದೇಶದಲ್ಲಿ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ದೂರದಿಂದ ನಡ್ಕೊಂತ ಹೋಗೋದನ್ನು ಇರ್ತೈತಿ. ಕೆಲವೊಬ್ರು ಬಸ್ಸಿಗೂ ಹೋಗ್ತಿರ್ತಾರೆ. ನಡ್ಕೊಂತ ಹೋಗ ಮುಂದೆ ಕೆಲವೊಂದು ನದಿಗಳು ಇರ್ತಾವೆ, ಕೆಲವೊಂದು ಹಳ್ಳ ಕೊಳ್ಳಗಳು ಇರ್ತಾವೆ. ಅವ್ರು ಒಬ್ಬರು 3 ಜನ 4 ಜನ 10 ಜನ ಮಕ್ಕಳು ಹೋಗ್ತಿರ್ತಾರೆ. ಎಲ್ಲರೂ ಅದೇ ವಯಸ್ಸಿನಿರ್ತಾರೆ ಮತ್ತು ಅವ್ರಿಗೆ ಅಷ್ಟೊಂದು ತಿಳುವಳಿಕೆ ಇರೋಲ್ಲ. ಒಂದು ಮಗು ಹೋತಂದ್ರೆ ಅವ್ರು ಹಿಂಬಾಲಿಸಿ ಹೋಗಿಬಿಡ್ತಾರೆ. ಒಮ್ಮೊಮ್ಮೆ ನದಿಗಳು ಮೇಲೆ ನೀರ ಜಾಸ್ತಿ ಮಳೆ ಆಗ ಮುಂದ ನದಿಗಳು ಸ್ವಲ್ಪ ಇದ್ದದ್ದು ನಾವು ದಾಟೋದ್ರೊಳಗನ ನದಿಗಳು ಹೆಚ್ಚಿಗೆ ಹರಿಯಕತ್ತಿ ಬಿಡ್ತಾವೆ. ನೀರಿನ ಮಟ್ಟ ಏರ್ತಾ ಹೋಗ್ತದೆ, ಮಟ್ಟ ಏರ್ತಾ ಇದೆ. ನಾನ ಶಾಲೆಯಲ್ಲಿ ಇದ್ದಾಗ ಒಂದು ನಮ್ಮ ಊರಿನ ಹಳ್ಳಿ ಪಕ್ಕದಾಗ ನಮ್ಮ ಹೊಲದ ಪಕ್ಕದಲ್ಲಿ ಒಂದು ಹಳ್ಳಿತ್ತು, ನಾ ದಾಟ್ಕೊಂತ ಬರಕತ್ತಿದ್ದೆ, ದಾಟಾದ್ರಾಗ ನಾನು ಕುದಿಯತನ ನೀರು ಬಂತು, ನಾ ಬೇಗ ಓಡಿ ಬಂದೆ ಹೊರಗಡೆ. ಹಿಂಗ ನಾವು ಅದನ್ನ ಇಷ್ಟ ಆಯ್ತಂತೇಳಿ ನಾವು ಎಸ್ಟಿಮೇಷನ್ ಮಾಡಕ್ ಬರಲ್ಲ. ನೀರಿನ ನಾವು ನೀರು ದಾಟದ್ರಾಗನ ಅದ್ರದ ವೇಗ, ಅದ್ರ ವೇಗ, ಅದ್ರ ಶಕ್ತಿ ದೊಡ್ಡದಿರ ಹೆಚ್ಚಿಗೆ ಹಾಕಂತ ಹೋಗುತ್ತೆ. ಅದನ್ನ ನಿರ್ವಹಿಸಕ್ ಬರಲ್ಲ, ನಿರ್ವಹಿಸಲಕ್ಕೆ ಬರಗಲ್ಲ. ಹಾಗಾಗಿ ಸೈಕಲ್ ಈ ಮಕ್ಕಳು ಇವರೆಲ್ಲ ಈ ಸಂದರ್ಭದಲ್ಲಿ ನೀರಿನ ಹತ್ರ ಹೋಗೋದೆ, ದೂರ ಇರೋದೇ ಒಳ್ಳೇದು, ದೂರ ಇರೋದ ಒಳ್ಳೇದು. ಇನ್ನೊಂದು, ಇಂಥ ಮಕ್ಕಳು ಶಾಲೆಗೆ ಅತಿ ಮಳೆ ಬಂದಾಗ ಕಳಿಸಲೇಬಾರದು, ಮನೆಯಲ್ಲೇ ಓದಿಕೊಳ್ಳಾಕ ಹೇಳ್ಬೇಕು. ಅತಿ ನಾವು ಎಲ್ಲೋ ಜೊತೆಗಿದ್ರೆ, ಹಾ, ಪಾಲಕರು ದೊಡ್ಡವ್ರ ಅವ್ರ ಜೊತೆಗಿತ್ತಂದ್ರ ಓಕೆ. ಮತ್ತೆ ಈ ನಗರ ಪ್ರದೇಶದಲ್ಲಿ ಏನು, ಮತ್ತು ಈ ಶಾಲೆ ಮಕ್ಕಳು ಕೆಲವೊಂದು ಟೂ ವೀಲರ್ಸ್ ಮೇಲೆ ಹೋಗ್ತಾವು, ಕಾಲೇಜ್ ಮಕ್ಕಳು ಸೈಕಲ್ ಮೇಲೆ ಹೋಗ್ತಾವು. ಆ ಮಕ್ಕಳು ಈ ಒಂದು ಇಂಥ ಸಾಹಸಕ್ಕೆ ಇಳಿಬಾರ್ದು. ನದಿ ಹಳ್ಳ ಕೊಳ್ಳ ದಾಟದು, ಕೆಲವೊಂದು ಸೇತುವೆಗಳು ಬ್ರಿಡ್ಜಸ್ ಕೆಲವೊಂದು ಕೆಳಗ್ ಬಂದಿರುತ್ತೆ, ಕೆಳಗ್ ಬಂದಿರ್ತೈತಿ, ಅದ್ರ ಮ್ಯಾಲ್ನೂ ನೀರ್ ಬರಬಹುದು. ನೀರಿನ ಸೆಳೆತ ಅತಿ ಜಾಸ್ತಿ ಇರ್ತೈತಿ. ಕೆಲವೊಂದು ತೇಲಿಕೊಂದು ಹೋಗ್ತಾವ ಮಕ್ಕಳು, ಕೆಲವೊಂದು ಮಕ್ಕಳು ಹೊಂಡ ಐತಿ, ಕೆರಿ ಐತಿ, ಈಜಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾವ್ರಿ. ಅವ್ರಿಗೇನೋ ಒಂದು ಹುಮ್ಮಸ, ಈ ಒಂದು ಇದಕ್ಕೆ ಸಾಹಸ ಮಾಡಕ್ ಹೋಗ್ಬಾರ್ದು, ಮಾಡಬಾರ್ದು. ಆಮೇಲೆ ಪಾಟೀಲ್ರೇ, ಇನ್ನೊಂದು, ಈಗ ಮಳೆ ಬಂದ ಸಂದರ್ಭದಲ್ಲಿ ರೋಡಿನ ಮಟ್ಟ, ಅದ್ರ ರೋಡಿನ ಎತ್ತರ ಮತ್ತೆ ನೀರಿನ ಎತ್ತರ ಸಮ ಆಗಿರ್ತದೆ, ಸಮಾನ ಆಗಿರ್ತದೆ. ಕೆಲವು ಜನ ರೋಡ್ ಹೇಗಿದ್ರು ಹೀಗೆ ಇರ್ತದ ಅಂತೇಳಿ ರೋಡಿನ ಮೇಲೆ ಹೋಗ್ತಾರೆ. ಅದು ಹೌದು, ಅದು ರೋಡ್ ಇರಲ್ಲ, ಅಲ್ಲಿ ರೋಡ್ ಇರಲ್ಲ, ಅಲ್ಲಿ ಒಂದು ಒಳಗ್ ತೆಗ್ಗುನೇ ಇರಬಹುದು. ಇದು ಅನಾಹುತ ಅಲ್ಲ, ನಾಶನ ಆಗ್ಬಿಡ, ನಾಶನ ಆಗತ್ತೆ. ಕೆಲವೊಮ್ಮೆ ಬೈಕ್ ಕಾರ್ ಒಳಗೆ ಸಿಕ್ಕೊಂಡ್ಬಿಡ್ತಾವ, ಹೋಗೆ ಬಿಡ್ತಾವ. ಎಷ್ಟು ಅನಾಹುತ ಆಗಿದೆ ಇದು. ನಗರ ಪ್ರದೇಶದಲ್ಲಿ ಇದು ಸೂಕ್ಷ್ಮವಾಗಿರ್ತದೆ, ಸೂಕ್ಷ್ಮವಾಗಿರ್ತತಿ. ಏನೋ ಒಂದು ಓವರ್ ಬ್ರಿಡ್ಜಸ್ ಕೆಳಗ ಸ್ವಲ್ಪ ತಗ್ಗನ ಇರ್ತೈತಿ, ಅಲ್ಲಿ 5 ಫೂಟ್ 6 ಫೂಟ್ ನೀರು ಇರ್ಬೋದು. ಟೂ ವೀಲರ್ 4 ವೀಲರ್ ಅಲ್ಲಿ ಓಡಿಸಲಿಕ್ಕೆ ಪ್ರಯತ್ನಿಸಬಾರ್ದು. ನಾವು ಹೆಂಗಾರ ದಾಟಿಕೊಂಡು ಹೋಗ್ಬಾರ್ದು, ಹುಚ್ಚು ಸಾಹಸ ಮಾಡಬಾರ್ದು. ತಮ್ಮ ಬಗ್ಗೆ ತಾವು ಕಾಳಜಿ ಇರಬೇಕು, ತಮ್ಮ ಕುಟುಂಬದವ್ರ ಬಗ್ಗೆ ಸ್ವಲ್ಪ ಅಭಿಮಾನ ಇರಲಿ, ಇರಬೇಕು. ತಾವು ಈ ಸಂದರ್ಭದಲ್ಲಿ ನಮ್ಮ ರೈತರಿಗೆ, ಸಾರ್ವಜನಿಕರಿಗೆ ಉತ್ತಮವಾದ ಸಲಹೆಯನ್ನ ನೀಡಿದ್ದೀರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು ಪಾಟೀಲ್ರೆ. ಧನ್ಯವಾದಗಳು. ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ಹವಾಮಾನ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. 3 ಕಾರ್ಯಕ್ರಮ ಈಗಾಗಲೇ ನಾವು ಪ್ರಸಾರ ಮಾಡಿದ್ದು ಇದ್ದು, ಅನೇಕ ಕೇಳುಗರು ಮತ್ತೆ ಆ ಕಾರ್ಯಕ್ರಮವನ್ನು ಮೆಚ್ಚಿ ಅನೇಕ ಜನ ನಮಗೆ ವಾಟ್ಸಪ್ ಮೂಲಕ ಮಾಹಿತಿಯನ್ನು ಮಾಡಿದ್ದಾರೆ, ಮತ್ತೆ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಹಾಗಾಗಿ ಈ ಹವಾಮಾನ ಇವತ್ತು ನಮಗೆ ತುಂಬಾ ಮಹತ್ವದ ವಿಷಯ, ಎಲ್ಲರೂ ಕೂಡ ಕಾಳಜಿ ವಹಿಸ್ತಾ ಇದ್ದಾರೆ. ನಾವು ಕೂಡ ಸಾಧ್ಯವಾದಷ್ಟು ಕಾರ್ಯಕ್ರಮ ಮಾಡಬೇಕು ಅನ್ನೋದು ಸರ್ಕಾರದ ಈ ಒಂದು ಇಲಾಖೆಯ ಭಾವನೆಯಾಗಿದೆ. ಹಾಗಾಗಿ ಸರ್ಕಾರದ ಇಲಾಖೆಯ ಒಂದು ಧ್ಯೇಯವಾಗಿದೆ. ಇವತ್ತು ಪುನಃ ನಾವು 4ನೇ ಕಾರ್ಯಕ್ರಮಕ್ಕೆ ಹೋಗುವ ಮುನ್ನ ಏನೇನು ವಿಷಯಗಳು ನಾವು ಮುಂದಿನ ಕಾರ್ಯಕ್ರಮಕ್ಕೆ ನಾವು ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಎಂದಿನಂತೆ ನಮ್ಮ ಜೊತೆಗೆ ಇವತ್ತು ಕಾರ್ಯಕ್ರಮದ ಸಂಯೋಜಕರಾದ ಶ್ರೀ ಮಹೇಶ್ ಅವರು ಇದ್ದಾರೆ. ಮಹೇಶ್ ಅವರೇ, ಇನ್ನೊಮ್ಮೆ ತಮಗೆ ಸ್ವಾಗತ, ನಮಸ್ಕಾರ. ಧನ್ಯವಾದಗಳು. ಎಲ್ಲಾ ಶ್ರೋತೃಗಳಿಗೂ ನಮಸ್ಕಾರ. ನಾನು ಮಹೇಶ್ ಅಂತ, ಪರಿಸರ ನಿರ್ವಹಣಾ ಮತ್ತು ನೀತಿ ಸಂಶೋಧನಾ ಸಂಸ್ಥೆನಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತೀನಿ. ಈ ಒಂದು ಕಾರ್ಯಕ್ರಮ ಬಹಳ ಮುಖ್ಯವಾದಂಥ ಕಾರ್ಯಕ್ರಮ, ಬಹಳ ಒಳ್ಳೆಯ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. 3 ಕಾರ್ಯಕ್ರಮಗಳನ್ನು ನಾವು ಆಲ್ರೆಡಿ ಪ್ರಸಾರ ಮಾಡಿದ್ದೀವಿ. 15 ದಿನಗಳಿಗೊಮ್ಮೆ ಈ ಒಂದು ಕಾರ್ಯಕ್ರಮ ಪ್ರಸಾರವಾಗ್ತಿದೆ, ತಮಗೆಲ್ಲ ಗೊತ್ತಿದೆ. ಈ ಒಂದು 3ನೇ ಕಾರ್ಯಕ್ರಮ ಆದ ನಂತರ ಈಗ ನಾವು 4ನೇ ಕಾರ್ಯಕ್ರಮದಲ್ಲಿ ಈಗ ಭಾಗವಹಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಅರಣ್ಯಕ್ಕೆ ಸಂಬಂಧದಂತ ವಿಷಯಗಳನ್ನು ನಾವು ಪ್ರಸಾರ ಮಾಡ್ತೀವಿ. ಅರಣ್ಯಕ್ಕೆ ಸಂಬಂಧದಂತ ವಿಚಾರಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಪೂರ್ವಭಾವಿಯಾಗಿ ಈಗ ಆಲ್ರೆಡಿ ನಾವು ಏನು ರಾಜ್ಯ ಮಟ್ಟದಲ್ಲಿ ಮತ್ತೆ ಈ ಒಂದು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ಈ ಹವಾಮಾನ ಬದಲಾವಣೆ ಕಾರ್ಯಯೋಜನೆ ಏನಿದೆ ಮತ್ತೆ ಎಲ್ಲ ಪ್ರಮುಖ ಇಲಾಖೆಗಳು ಏನು ಕಾರ್ಯಕ್ಷಮತೆಗಳನ್ನು ನಿಗದಿಪಡಿಸಿಕೊಂಡಿದ್ದಾರೆ, ಆ ಒಂದು ಕಾರ್ಯಕ್ಷಮತೆ ಸೂಚ್ಯಾಂಕಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾ ಮಟ್ಟದಲ್ಲಿ ತರಬೇತಿಗಳನ್ನು ಹಮ್ಮಿಕೊಂಡು ಎಲ್ಲ ಜಿಲ್ಲೆಯ ಮಟ್ಟದ ಅಧಿಕಾರಿಗಳಿಗೆ ಈ ಕಾರ್ಯಕ್ಷಮತೆಗಳ ಬಗ್ಗೆ ಮತ್ತೆ ಯಾವ ರೀತಿ ಅವನ್ನ ಅನುಷ್ಠಾನ ಮಾಡಬೇಕಾಗುತ್ತೆ ಮುಂದಿನ 5 ವರ್ಷಗಳಲ್ಲಿ ಅಂದ್ರೆ 2030ರವರೆಗೆ ಯಾವ ರೀತಿ ನಾವು ಈ ಹವಾಮಾನ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಹೊಂದ್ಕೊಂಡು ಹೋಗಬೇಕಾಗುತ್ತೆ, ಯಾವ ರೀತಿಯಾದಂತಹ ಒಂದು ಯೋಜನೆಗಳನ್ನು ಹಮ್ಮಿಕೊಳ್ಬೇಕಾಗುತ್ತೆ ಅನ್ನೋದನ್ನ ಜಿಲ್ಲಾ ಮಟ್ಟದಲ್ಲಿ ನಾವು ವಿಷಯಗಳನ್ನ ವಿನಿಮಯ ಮಾಡ್ಕೊಂತಾ ಇದೀವಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ. ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ನಮ್ಮ ಏನು 3ನೇ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಶ್ರೋತೃಗಳು ಏನಿದ್ದಾರೆ ಅವಳು ಬಹಳ ಪರಿಣಾಮಕಾರಿಯಾಗಿ ಭಾಗವಹಿಸಿ ಕೆಲವು ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಮತ್ತು ಕೆಲವು ಸೂಚನೆಗಳನ್ನ ಕೊಟ್ಟಿದ್ದಾರೆ, ಆ ಸೂಚನೆಗಳ ಮತ್ತೆ ಒಂದು ಏನು ಅಭಿಪ್ರಾಯ ವ್ಯಕ್ತಪಡಿಸಿದರೆ ಅದರ ವಿಶ್ಲೇಷಣೆ ಮಾಡಿ ನಮ್ಮ ಸಂಸ್ಥೆಯ ವಿಜ್ಞಾನಿಯಾದಂತ ಶ್ರೀ ಅಕ್ಷಯ್ ಚಕ್ರವರ್ತಿಯವರು ನಿಮ್ಮುಂದೆ ಅವನ್ನ ಇಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಈ ರೀತಿ ಮುಂದುವರಿತಾ ಹೋಗುತ್ತೆ, ಅಕ್ಷಯ್ ಚಕ್ರವರ್ತಿಯವರಿಗೆ ಈ ಒಂದು ವಿಷಯವನ್ನ ಮಂಡಿಸಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಂತೀನಿ. ಧನ್ಯವಾದಗಳು ಮಹೇಶ್ ಸರ್. ಎಲ್ಲರಿಗೂ ನಮಸ್ಕಾರ. ಈಗ 3ನೇ ನಾವು ಕಾರ್ಯಕ್ರಮದಲ್ಲಿ ಸಾಕಷ್ಟು ನಮಗೆ ಫೀಡ್ಬ್ಯಾಕ್ ಬಂತು. ಸುಮಾರು 11 ಜನ ಇದ್ರ ಬಗ್ಗೆ ಅವರ ಅನಿಸಿಕೆಯನ್ನ ಕೊಟ್ಟಿದ್ದಾರೆ. ಮೊದಲಾಗಿ ಪ್ರಕಾಶ್ ಅಂತ ಅವರು ಬಿಜಾಪುರ್ ಡಿಸ್ಟ್ರಿಕ್ಟ್ ಇಂದ ಮಾತಾಡಿದ್ರು. ಅವ್ರು ಹೇಳಿದ್ರು ಈ ಹವಾಮಾನ ಪರಿವರ್ತನೆಯಿಂದ ಏನಾಗಿದೆ ಅಂದ್ರೆ ಈ ಸರಿ ನಮಗೆ ಮೇ ನಲ್ಲಿನೇ ಭಾರಿ ಮಳೆ ಬಂದಿದೆ. ಈ ಮಳೆಯಿಂದ ಏನಾಗಿದೆ ಅಂದ್ರೆ ಈ ಕೃಷಿ ಚಟುವಟಿಕೆ ಎಲ್ಲ ಒಂಥರ ಡಿಸ್ಟರ್ಬ್ ಆಗ್ಬಿಟ್ಟಿದೆ. ಅಂದ್ರೆ ನಮ್ದು ಅವ್ರದ್ದು ಏನ್ ರುಟೀನ್ ಅಸ್ತವ್ಯಸ್ತ ಆಗಿದೆ. ಆಮೇಲೆ ಈ ಮಣ್ಣು ಏನಾಗಿದೆ ಒಂಥರ ಗದ್ದೆ ತರ ಆಗಿದೆ. ಸೊ ಅದ್ನಲ್ಲಿ ಕೆಲಸ ಮಾಡಕ್ಕೆ ಅವ್ರಿಗೆ ವರ್ಕರ್ಸ್ಗೆ ಬಹಳ ಕಷ್ಟ ಆಗ್ತಾ ಇದೆ ಅಂತ ಅವರು ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಇನ್ನೊಂದೇನಂದ್ರೆ ಮಳೆಯಿಂದ ಸಾಕಷ್ಟು ರೈತರಿಗೆ ಹಾನಿ ಆಗಿದೆ. ಯಾಕೆಂದ್ರೆ ಕಟಾವ್ ಸಮಯದಲ್ಲಿ ಮಳೆ ಬಂದ್ರೆ ಏನಾಗುತ್ತೆ ಎಲ್ಲ ಒದ್ದೆ ಆಗಿ ಒಂಥರ ಅದಕ್ಕೆ ಇದು ಏನಂದ್ರೆ ರೋಗ ಬರಕ್ಕೆ ಆಸ್ಪತ್ರೆ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಸಾಕಷ್ಟು ಬಡ ಫ್ಯಾಮಿಲೀಸ್ಗೆ ರೈತರ ಫ್ಯಾಮಿಲೀಸ್ಗೆ ಇದು ಬಹಳ ಹೊಡೆತ ಬಿದ್ದಿದೆ ಈ ತರ ಮಳೆ ಪ್ರೀ ಮಾನ್ಸೂನ್ ನಲ್ಲಿ ಬರೋದು. ಅದಕ್ಕೆ ಸರ್ಕಾರ ಏನಾದರೂ ಅವ್ರಿಗೆ ಕಾಂಪನ್ಸೇಷನ್ ಅನೌನ್ಸ್ ಮಾಡಬೇಕಂತ ಅವರು ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಅವ್ರು ಏನ್ ಹೇಳಿದ್ದಾರೆ ಈ ಥಂಡರ್ ಸ್ಟಾಮ್ನು ಬಹಳ ಬಂದಿದೆ, ಗಾಳಿ ವಿಪರೀತ ಬಿರುಗಾಳಿ ಆಮೇಲೆ ಧೂಳು ಇದರಿಂದನೂ ಸಿಡುಗಳು ಇದರಿಂದ ಏನಾಗಿದೆ ಅಂದ್ರೆ ಅವ್ರದ್ದು ಹೆಲ್ತ್ ಬಹಳ ಎಫೆಕ್ಟ್ ಆಗಿದೆ. ಇದರಿಂದ ಅವ್ರಿಗೆ ಜಾಯಿಂಟ್ ಪೇನ್ಸ್ ಆಗ್ಲಿ ಆಮೇಲೆ ಲಂಗ್ ಇನ್ಫೆಕ್ಷನ್ ಆಗ್ಲಿ ಹೆಚ್ಚಾಗಿದೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅಂತ ಅವರು ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ. ಆಮೇಲೆ ಇನ್ನೊಬ್ರು ಏನಂದ್ರೆ ಕೃಷ್ಣಯ್ಯ ಅಂತ ಅವರು ಅರ್ಕಲ್ಗೂಡು ಹಾಸನ್ ಇಂದ ಹೇಳಿದ್ದಾರೆ. ಯಾಕೆ ಅವ್ರು ಹೇಳಿದ್ದಾರೆ ಇಂಥ ಕಾರ್ಯಕ್ರಮ ನಮಗೆ ಬಹಳ ಉಪಯೋಗ ಆಗುತ್ತೆ. ಯಾಕಂದ್ರೆ ಸಮಯದಲ್ಲಿ ನಮಗೆ ಏನ್ ಕ್ಲೈಮೇಟ್ ಇರುತ್ತೆ ಏನ್ ಹವಾಮಾನ ಇರುತ್ತೆ ಅದ್ರ ಬಗ್ಗೆ ನಮಗೆ ಸುದ್ದಿ ಸಿಕ್ಕತ್ತೆ. ಇಂಥ ಕಾರ್ಯಕ್ರಮಗಳು ಮತ್ತೆ ನಾವು ಇನ್ನೂ ಜಾಸ್ತಿ ಫ್ರೀಕ್ವೆನ್ಸಿನಲ್ಲಿ ಇನ್ನ ಮಾಡಬೇಕಾಗತ್ತೆ. ಆಮೇಲೆ ಏನಂದ್ರೆ ಹಳ್ಳಿ ಮಟ್ಟದಲ್ಲಿ ಏನಾಗುತ್ತೆ ಇದ್ರ ಬಗ್ಗೆ ಏನಾದರೂ ನಿಮ್ಮ ಹತ್ರ ಮಾಹಿತಿ ಇದ್ರೆ ಅದನ್ನ ನೀವು ಹಂಚಿಕೊಂಡ್ರೆ ನಮಗೆ ಬಹಳ ಉಪಯೋಗ ಆಗುತ್ತೆ ಅಂತ ಅವರು ಕೃಷ್ಣಯ್ಯ ಅವರು ತಿಳಿಸಿದ್ದಾರೆ ನಮ್ಮನ್ನ. ಆಮೇಲೆ ಇನ್ನೊಬ್ರು ಬಜರಂಗ್ ನಾಯಕ್ ಅಂತ ಕಾಗೇವಾಡ ತಾಲೂಕು ಬೆಳಗಾವಿಯಿಂದ ಹೇಳಿದ್ದಾರೆ ಈ ಮಳೆ ನಮ್ಗೆ ಏನ್ ಬಂತು ಮೇನ್ ಅಲ್ಲಿ ಅದು ಬಹಳ ನಮ್ಗೆ ಉಪಯೋಗ ಆಯ್ತು. ಯಾಕೆಂದ್ರೆ ಈ ಮೇ ಮನೆಯಲ್ಲಿ ಏನಾಗುತ್ತೆ ಅಂದ್ರೆ ಜೋಳ ಮತ್ತೆ ಕಬ್ಬನ ಇದು ಬಿತ್ತನೆ ಮಾಡಕ್ಕೆ ಅವರು ಶುರು ಮಾಡ್ತಾರೆ ರೈತರು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಈ ಕುಡಿಯೋ ನೀರು ವ್ಯವಸ್ಥೆನೂ ಚೆನ್ನಾಗಿದೆ. ಆಮೇಲೆ ಈ ಪ್ರೋಗ್ರಾಮ್ ನೀವು ಏನ್ ಮಾಡಿದ್ದೀರಾ ಅದು ಬಹಳ ನಮಗೆ ಉಪಯೋಗ ಆಗ್ತಾ ಇದೆ, ಇದು ಇನ್ನೂ ಮುಂದೆ ಬರಲಿ ಅಂತ ಹೇಳ್ಬಿಟ್ಟು ಅವರು ಸೂಚನೆಯನ್ನು ನಮಗೆ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಬ್ರು ಮಾಧವ್ ಪಾಟೀಲ್ ಅಂತ ಇವರು ಒಂದು ಸಂಸ್ಥೆನ ಇಟ್ಕೊಂಡಿದ್ದಾರೆ. ಯಾರು ಈ ಸಂಸ್ಥೆಯಿಂದ ಅವರು ಸಾಕಷ್ಟು ಕೃಷಿ ಆಮೇಲೆ ಪತ್ತಿಗಳನ್ನ ಎಲ್ಲರಿಗೂ ಪ್ರಾಡಕ್ಟ್ಸ್ನ ಎಲ್ಲ ಹಂಚ್ಕೊಳ್ಳಕ್ಕೆ ಆಮೇಲೆ ರೈತರನ್ನ ಅವ್ರು ಯಾವ ತರ ಹೆಲ್ಪ್ ಮಾಡಬಹುದು ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಅವರು ಕಾಳಜಿ ವಹಿಸಿಕೊಂಡಿದ್ದಾರೆ. ಇವ್ರು ಹೇಳಿದ್ರು ನಮ್ಮ ಬೆಳಗಾವಿನಲ್ಲಿ ಈ ಮಳೆ ಬಂದ್ರಿಂದ ಸಾಕಷ್ಟು ಜನಕ್ಕೆ ಬಿತ್ತನೆ ಮಾಡಕ್ಕೆ ಆಸಕ್ತಿ ಹೆಚ್ಚ ಅನುಕೂಲ ಆಗಿದೆ. ಆಮೇಲೆ ಇವರು ಅರಣ್ಯ ಇಲಾಖೆ ಮತ್ತೆ ಕೃಷಿ ಇಲಾಖೆ ಎರಡೂ ಸೇರ್ಬಿಟ್ಟು ಫಾರ್ಮರ್ಸ್ ಆಮೇಲೆ ಸ್ಕೂಲ್ ಹೋಗುವ ಮಕ್ಕಳು ಆಮೇಲೆ ಯೂತ್ ಅವ್ರನ್ನ ಎಲ್ಲ ಸೇರ್ಕೊಂಡ್ಬಿಟ್ಟು ಅವರು ಸುಮಾರು 50,000 ಸೀಡ್ಲಿಂಗ್ಸ್ ಆಫ್ ಗೋಡಂಬಿ ಅದೇ ಕ್ಯಾಶ್ಯೂ ಸೀತಾಫಲ ಮತ್ತಿ, ಹೊನ್ನೆ, ಆಮೇಲೆ ಬೇರೆ ಇದು ಒಳ್ಳೆ ಸಸಿಗಳನ್ನ ಅವರು ನೆಟ್ಟಿದ್ದಾರಂತೆ. ಸುಮಾರು ಮೋರ್ ದಾನ್ 50,000 ಸೀಡ್ಲಿಂಗ್ಸ್ ನ ಅವ್ರಿಗೆ ಅನುಕೂಲ ಆಯ್ತು ಈ ಮಳೆಯಿಂದ. ಆಮೇಲೆ ಇನ್ ವಿಲೇಜಸ್ ಲೈಕ್ ಉದ್ರಮಹಟ್ಟಿ, ಆಮೇಲೆ ಹೊಸಂತಮೂರು, ಆಮೇಲೆ ಸುದ್ಗೆ ಕಟ್ಟಿ, ಆಮೇಲೆ ಮರಣಹೊಳ್ಳು, ಇದರಿಂದ ಏನಾಗಿದ್ರೆ ಎಲ್ಲಾ ಕಮ್ಯುನಿಟಿ, ಇದು ನಮ್ದು ಏನು ರೈತರ ಕಮ್ಯುನಿಟಿ ಇದೆ, ಫ್ಯಾಮಿಲೀಸ್ ಇದೆ, ಅವ್ರಿಗೆ ಬಹಳ ಉತ್ಸಾಹ ಬಂದಿದೆ. ಆಮೇಲೆ ಅವ್ರು ಏನಂದ್ರೆ ಸುಮಾರು ರೈತರು ಯಾರಿಗೆ ಆಸಕ್ತಿ ಇದೆ ಮತ್ತೆ ಯಾರಿಗೆ ಶಕ್ತಿ ಇದೆ ಅವರೆಲ್ಲ ಬಯೋಗ್ಯಾಸ್ ಪ್ಲಾಂಟ್ಸ್ನ ಮಾಡಿಟ್ಟಿದ್ದಾರೆ. ಆಮೇಲೆ ಇದು ರಸ್ತೆ ಬದಿ ಎಲ್ಲ ಅವರು ಈ ಕಟಿಂಗ್ಸ್ ಆಫ್ ಟ್ರೀಸ್, ಅವೆನ್ಯೂ ಟ್ರೀಸ್ ಎಲ್ಲ ಅವರು ನೆಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಆಮೇಲೆ ಇನ್ನು ಕೆಲವರು ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲ ವೇಸ್ಟ್ ಏನಿದೆ ಸುತ್ತಮುತ್ತ ಎಲ್ಲ ಸಂಗ್ರಹಿಸಿ ಅದು ಬಯೋಗ್ಯಾಸ್ ಪ್ಲಾಂಟ್ಗೆ ಮತ್ತೆ ಮನ್ಯೂರ್ ಪಿಟ್ ಮಾಡ್ಲಿಕ್ಕೆ ಬಹಳ ಅವ್ರಿಗೆ ಅನುಕೂಲ ಆಗುತ್ತೆ. ಆಮೇಲೆ ಅವ್ರು ಏನ್ ಹೇಳಿದ್ರು ಅಂದ್ರೆ ಈ ಆಡಿಯೋ ಕ್ಲಿಪ್ ನ ನಮ್ಗೆ ನೀವು ಈ ಪ್ರೋಗ್ರಾಮ್ದು ಎಲ್ಲ ಆಡಿಯೋ ಪ್ರೋಗ್ರಾಮು ಈ ಪ್ರೋಗ್ರಾಮ್ದು ನಮ್ಗೆ ಕಳಿಸಿ, ಸೊ ನಾವು ಬೇರೆಯವ್ರಿಗೂ ಇದನ್ನ ನಾವು ತಿಳಿಸ್ತೀವಿ ಅಂತ ನಮ್ಗೆ ಅವರು ಸೂಚನೆ ಕೊಟ್ಟಿದ್ದಾರೆ. ಸೊ ಈ ತರ ಬೇರೆಯವರನ್ನು ಏನ್ ಇದ್ರು ನಮ್ಗೆ ಫೀಡ್ಬ್ಯಾಕ್ ಬಂದಿದೆ, ಅವ್ರು ಈ ಪ್ರೋಗ್ರಾಮ್ನ ಇನ್ನೂ ಹೆಚ್ಚಿಗೆ ಮಾಡಿ, ಆಮೇಲೆ ಇದು ಇನ್ನು ನಮ್ಗೆ ಬಹಳ ಇದರಿಂದ ಉಪಯೋಗ ಆಗುತ್ತೆ. ಆಮೇಲೆ ಮುಂದಿನ ಒಂದು 15 ದಿವಸ ಅಥವಾ 20 ದಿವಸ ಹವಾಮಾನ ಹೆಂಗಿರುತ್ತೆ ಇದ್ರ ಬಗ್ಗೆ ಆ ಸ್ಥಿತಿನ ನಮ್ಗೆ ನೀವು ತಿಳಿಸಿದ್ರೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ವ್ಯಕ್ತಪಡಿಸಿದ್ದಾರೆ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತು ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯ ಪಡೆಯಲಾಗುತ್ತಿದೆ. ಈ ಕುರಿತಾದ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ 9342063488. ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 9342063488. ಇಮೇಲ್ ವಿಳಾಸ dcc-emri@karnataka.gov.in. ಇಂದಿನ ನಡೆ ನಾಳೆಗೆ ಹಸಿರು ಹಾದಿಯಾಗಲಿ, ಎಲ್ಲರ ಜವಾಬ್ದಾರಿಯಾಗಲಿ. ಸ್ವಚ್ಛ ಉಸಿರಿಗಾಗಿ, ಹಸಿರ ಬಾಳ್ವೆಗಾಗಿ ಒಂದಾಗಿ ಹೋರಾಡೋಣ. ಇಲ್ಲಿವರೆಗೆ ಹವಾಮಾನ ಮಿತ್ರ ಸರಣಿಯ 4ನೇ ಕಾರ್ಯಕ್ರಮದಲ್ಲಿ ಮುಂದಿನ 10 ದಿನಗಳೊಳಗೆ ಗಾಳಿ ಮಳೆಯಿಂದ ಎದುರಾಗುವ ಸಮಸ್ಯೆಗಳಿಂದ ಪಾರಾಗುವ ಕುರಿತು ಹವಾಮಾನ ತಜ್ಞ ಡಾಕ್ಟರ್ ಸಿಎಸ್ ಪಾಟೀಲ್ ಅವರ ಸಂದರ್ಶನ ಮತ್ತು ಕಳೆದ ವಾರ ಪ್ರಸಾರವಾದ ಕಾರ್ಯಕ್ರಮ ಆಲಿಸಿ ಅಭಿಪ್ರಾಯ ಕೇಳಿದ ಕೇಳುಗರಿಗೆ ಉತ್ತರವನ್ನು ನೀಡಿದವರು ಡಾಕ್ಟರ್ ಅಕ್ಷಯ್ ಚಕ್ರವರ್ತಿಯವರು. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟೀ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬಂತು. ಇನ್ನು ಮುಂದೆ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಎಲ್ ಅನುಕುಮಾರ್ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡುಗಳನ್ನು ಕೇಳೋಣ. ಒತ್ತು ಹುಟ್ಟಿತು ಹೂಡಯ್ಯ ರಥವನು, ಹುಟ್ಟಿತು ಹೂಡಯ್ಯ ರಥವನು, ಒತ್ತು ಹುಟ್ಟಿತು ಹೂಡಯ್ಯ ರಥವನು, ಒತ್ತು ಹುಟ್ಟಿತು ಹೂಡಯ್ಯ ರಥವನು. ಮುಕ್ಕಾದು ನಂಗೆ ಬೆವರುತ ಸಾನಂದನ, ಮುಕ್ಕಾದು ನಂಗೆ ಬೆವರುತ ಮುಕ್ಕಾದು ನಂಗೆ ಬೆವರುತ್ತ.

ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರಿಗೆಲ್ಲ ಸೆಡು ಶರಣಾರ್ಥಿಗಳು. ಇಂದಿನ ಕಿಸಾನನ್ಯ ಕಾರ್ಯಕ್ರಮದಲ್ಲಿ ಜಾನಪದ ಸಂಗೀತ ಕಾರ್ಯಕ್ರಮ, ಭಜನೆ ಪದಗಳು ಚಿದಾನಂದ್ ಪಿ ಕನ್ನೊಳ್ಳಿ ಅವರಿಂದ. ಸಂಗಾಟಿತ್ತೇನೋ ಇಟ್ಟ ಮಂದೆಯ ತಮ್ಮ ಯಾವಲ್ಲಿಂದ ಬಂದೀನಿ ಬರುವಾಗ ಸಂಗಾಟಿತ್ತೇನೋ ಇಟ್ಟ ಮಂದೆಯ ಸುಖಯನು ಕಂಡಿ ಬಂದು ಈ ಬಾವಾದೋಲು ಸುಖಯನು ಎಂತ ಭಕ್ತಿವಂತಲಿಕೆ ಕುಂಬಾರಕ್ಕೆ ಎಂತ ಭಕ್ತಿವಂತಲಿಕೆ ಕುಂಬಾರಕ್ಕೆ.